ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚೊಂಪಿ ಪ್ರಾಯೋಜಕರು ಏಟ್ರಿಯಾ ಇನ್ಫೋಟೆಕ್ ಬೆಂಗಳೂರು. ಮಾಲೀಕರು ತುಮ್ತಜ್ಜಿರಾ ಸಂದೀಪ್ ಸುನಿ 69 ಗ್ರಾಮ ಮಡಿಕೇರಿ ತಾಲೂಕು. ಮೊಬೈಲ್ 9986123561. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಮಲೇರಿಯಾ ಸೋಂಕಿನ ಬಗ್ಗೆ ಎಚ್ಚರಣ ವಹಿಸುವುದು ಅಗತ್ಯ ತಿಳಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕಾಮತ್ತವ್ ಹೇಳ್ದು. ಅವು ಶುಂಠಿಕೊಪ್ಪ ಆಯುಷ್ಮಾನ್ ಆರೋಗ್ಯ ಮಂದಿರಲ್ಲಿ ನಡೆದ ಮಲೇರಿಯಾ ವಿರೋಧಿ ಮಾಸಾಚರಣೆ ಜಂಬರ್ನ ಉದ್ಘಾಟಿಸಿ ಮಾತಾಡಿ, ಸೋಂಕಿತ ಅನಫಲಿಸ್ ಹೆಣ್ಣು ಸೊಳ್ಳೆ ಮನುಷ್ಯಂಗೆ ಕಚ್ಚಿದ ಮೇಲೆ ಪ್ಲಾಸ್ಮೋಡಿಯಂ ಮನುಷ್ಯನ ಯಕೃತಿಲಿ ಸಂತಾನೋತ್ಪತ್ತಿ ಮಾಡಿ ಸೋಂಕು ಉಂಟು ಮಾಡಿ ಕೆಂಪು ರಕ್ತ ಕಣಗಳನ್ನ ನಾಶ ಮಾಡಿದೆ, ಸರಿಯಾದ ಚಿಕಿತ್ಸೆ ಮಾಡಿದ್ರೆ ಈ ರೋಗದಿಂದ ತಪ್ಪಿಸಿಕೊಳ್ಳಕ್ಕಂತ ಹೇಳ್ದು. ಹುದುಕೇರಿಲಿ ಹೊಸ ವಿದ್ಯುತ್ ಪ್ರಸರಣ ಉಪಕೇಂದ್ರ ಕಟ್ಟಿಕೆ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಂಗೆ ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಸ್ ಪೊನ್ನಣ್ಣವು ಭೂಮಿ ಪೂಜೆ ನೆರವೇರಿಸಿ ಮಾತಾಡಿ, ಇಲ್ಲಿನ ಸುತ್ತಮುತ್ತಲ ಗ್ರಾಮಗಳಿಗೆ ಉತ್ತಮ ಗುಣಮಟ್ಟ ಹಂಗೆ ನಿರಂತರ ವಿದ್ಯುತ್ ಒದಗಿಸುವ ನಿಟ್ಟಿನಲ್ಲಿ ಚಾಲನೆ ನೀಡಲಾಗಿದ್ದು ಆದಷ್ಟು ಬೇಗ ಇದನ್ನು ಪೂರ್ತಿ ಮಾಡುವಂಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ದೆಹಲಿ ವತಿಯಿಂದ 15 ರಿಂದ 30 ರವರೆಗೆ ಪರಿಶಿಷ್ಟ ಪಂಗಡದವು ಜಾಸ್ತಿ ವಾಸ ಇರುವ ಮತ್ತು ಪಿವಿಟಿಜಿ ಸಮುದಾಯದ ವಾಸಿರುವ ಜಿಲ್ಲೆಯಲ್ಲಿ ಧರ್ತಿ ಆಬಾ ಜನಭಾಗಿದಾರಿ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತು ತಿಳಿ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನಾ ಇಲಾಖೆನ ಯೋಜನಾ ಸಮನ್ವಯ ಅಧಿಕಾರಿಯು ತಿಳಿಸಳು. ಸೊಮರಪೇಟೆ ಪಟ್ಟಣ ಪಂಚಾಯತಿನ ಸಾಮಾನ್ಯ ಸಭೆ ಇದೇ ತಿಂಗಳ 20 ಹೊತ್ತಾರೆ 11 ನಡೆದ ತಿಳಿ ಮುಖ್ಯ ಅಧಿಕಾರಿಯು ತಿಳಿಸಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಇವರ ಕೂಡುಕೂಟಲ್ಲಿ ಒಂದು ಭೂಮಿ ಒಂದು ಆರೋಗ್ಯಕ್ಕೆ ಯೋಗ ತಿಳುವ ಘೋಷವಾಕ್ಯದಡಿಲಿ ಇದೇ ತಿಂಗಳ 21 11 ಅಂತಾರಾಷ್ಟೀಯ ಯೋಗ ದಿನನ ಮಡಿಕೇರಿನ ಗೌಡ ಸಮಾಜದಲ್ಲಿ ಹೊತ್ತಾರೆ 6:45 ಉದ್ಘಾಟನೆಯಾಗುವ ಜಂಬರಲ್ಲಿ ಹೊತ್ತಾರೆ 7:00 to 8:00 ಸಾಮೂಹಿಕ ಯೋಗ ಪ್ರದರ್ಶನ ನಡೆದಿದೆ. ಕೊಡಗು ಬಲಿಜ ಸಮಾಜದ ವತಿಯಿಂದ ಸುರುಣ ವರ್ಷದ ಬಲಿಜ ವಿದ್ಯಾರ್ಥಿ ವೇತನ ನಾಳೆ ಹೊತ್ತಾರೆ 10:30 ಸಾಯಿಶಂಕರ ವಿದ್ಯಾಸಂಸ್ಥೆ ಹತ್ತಿರ ಇರುವ ಕೇನ್ ಇನ್ ಸಭಾ ಬಡೆಯಲ್ಲಿ ನಡೆದಿದೆ. ಈ ಜಂಬರಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೆ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವು ಉದ್ಘಾಟಿಸುವೆ. ಗುಣಿಕೊಪ್ಪದ ಸುಡ್ಕೇನ್ ಕಾಫಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಕೃಷಿಕರಿಗೆ ಕಾಫಿ ಮತ್ತು ಹಣ್ಣಿನ ಗಿಡಗಳನ್ನು ಪುಕ್ಕಟೆಯಾಗಿ ನೀಡಲಾಗ್ತಾ ಇದ್ದು ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ರಸ್ತೆಯಲ್ಲಿರುವ ಟರ್ಫ್ ಮೈದಾನದಲ್ಲಿ 16-18 ಗಿಡಗಳನ್ನು ವಿತರಿಸಲಾಗಿದೆ. ಆಸಕ್ತಿ ಇರುವ ಆರ್ಟಿಸಿ ಮತ್ತು ಆಧಾರ್ ಜೆರಾಕ್ಸ್ ನೀಡಿ ಗಿಡಗಳನ್ನ ಪಡ್ಕೊಳ್ಳೋಕೆ. ಮಡಿಕೇರಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರ ಸಂಪಾಜಿ ನಾಪಕುಲು ಭಾಗಮಂಡಲ ಹೋಬಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ಶೇಕಡ 50 ರಿಯಾಯಿತಿ ಕ್ರಯಲ್ಲಿ ಪವರ್ ಸ್ಪ್ರೇಯರ್ನ ಕೊಟ್ಟವೆ. ಆಸಕ್ತಿ ಇರುವ ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಮಾಹಿತಿ ತಕ್ಕಣಕ್ಕೆ ತಿಳಿ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಳು. ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಹೆಂಗಸರ ಸಬಲೀಕರಣಕ್ಕಾಗಿ ಸರ್ಕಾರದ 2,000 ಅವರ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗೆ ನೇರ ನಗದು ಜಮೆ ಮಾಡಲಾಗ್ತಾ ಉಂಟು. ಈ ಫಲಾನುಭವಿಗಳಿಗೆ ದುಡ್ಡು ಪಾವತಿಯಾಗದಿದ್ದರೆ ಹತ್ತಿರದ ಸಿಡಿಪಿಒ ಕಚೇರಿಗೆ ಹೋಗಿ ಸ್ಟೇಟಸ್ ನೋಡಿ ಅಗತ್ಯ ದಾಖಲೆಗಳಾದ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಗೆ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಹಾಗೆ ಬ್ಯಾಂಕ್ ಪಾಸ್ಬುಕ್ನ ಕೊಟ್ಟು ಸರಿಪಡಿಸಿಕೊಳ್ಳಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ತಿಳಿಸಳು. 2025-26 ಸಾಲಿಗೆ ಮುಂಗಾರು ಹಂಗಾಮಲ್ಲಿ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ಹೋಬಳಿ ಮಟ್ಟದ ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಭತ್ತದ ಬಿತ್ತನೆ ಬೀಜಗಳ ಲಭ್ಯ ಇದ್ದದೆ. ಆಸಕ್ತಿ ಇರುವ ರೈತರು ಆರ್ಟಿಸಿ, ಆಧಾರ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ಗಳೊಟ್ಟಿಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ರಿಯಾಯಿತಿ ಕ್ರಯಲ್ಲಿ ಪಡ್ಕೊಳ್ಳುವ ಬಗ್ಗೆ ವಿರಾಜಪೇಟೆನ ಸಹಾಯಕ ಕೃಷಿ ನಿರ್ದೇಶಕರು ಮನವಿ ಮಾಡಲು. ವಿರಾಜಪೇಟೆಯಲ್ಲಿರುವ ಇಸ್ಎಚ್ಎಸ್ ಪಾಲಿಕ್ಲಿನಿಕ್ನ ಡಾಕ್ಟರ್ಗ 16 and 17 ಎರಡು ದಿನ ಇರುದುಲೆ ತಳಿ ಕ್ಲಿನಿಕ್ನ ಪ್ರಕಟಣೆ ತಿಳಿಸಳು. ಕರ್ನಾಟಕ ಜಾನಪದ ಅಕಾಡೆಮಿಯು 2024 ಸಾಲಿನ ಸುರುಣ ಆವೃತ್ತಿಯಲ್ಲಿ ಮುದ್ರಣ ಆಗಿರುವ ಕನಿಷ್ಠ 150 ಪುಟಗಳಿಗೆ ಮೇಲ್ಪಟ್ಟಿರುವಂಗೆ ಜನಪದ ಗದ್ಯ, ಪದ್ಯ, ವಿಚಾರ, ವಿಮರ್ಶೆ, ಸಂಶೋಧನೆ, ಜನಪದ ಸಂಕೀರ್ಣ ಈ 4 ಪ್ರಕಾರಗಳ ಅತ್ಯುತ್ತಮ ಕೃತಿಗೆ ಇನಾಮ್ ನೀಡುವ ಯೋಜನೆಯಡಿಯಲ್ಲಿ ಜಾನಪದ ಕೃತಿಗಳನ್ನು ಪುಸ್ತಕ ಇನಾಮ್ಗಾಗಿ ಅರ್ಜಿನ ಕರೆದಳು. ಆಸಕ್ತಿ ಇರುವ 30 ಕೃತಿನ ತಲುಪುವಂಗೆ ಕಳಿಸಕ್ಕೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2026-27 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಜುಲೈ 29 ಆಖೇರಿ ದಿನ.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದ್ಯನೃಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ: ಮಲೇರಿಯಾ ವಿರೋಧಿ ಮಾಸಾಚರಣೆ ಕಾರ್ಬಾರ್. ಕೊಡಗು ಪತ್ರಕರ್ತಂಗಳ ಸಂಘತ್ರ ಕಾಲತ್ರ ಪ್ರಶಸ್ತಿಗೆ ಅರ್ಜಿ. ಸುದ್ದಿರ ವಿವರ: ಮಲೇರಿಯಾ ಕಾಯಿಲತ್ರ ಬಗ್ಗೆ ಅರ ಎಚ್ಚರ ಅಡ್ತುವುದು ನಲ್ಲದೆಂದು ಕೊಡಗು ಪತ್ರಿಕಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆರ ಸಮುದಾಯ ವೈದ್ಯಶಾಸ್ತ್ರ ವಿಭಾಗತ್ರ ಮುಖ್ಯಸ್ಥ ಡಾಕ್ಟರ್ ಕಾಮತ್ ಅಣಿಚಿ. ಜಿಲ್ಲಾ ಆರೋಗ್ಯ ಪಿಣ್ಯ ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಬೋರೆ ಬೋರೆ ಸಂಘ ಸಂಸ್ಥೆರ ಕೂಡುಕೂಟತ್ಲು ನಡೆದ ಮಲೇರಿಯಾ ವಿರೋಧಿ ಮಾಸಾಚರಣೆ ಕಾರ್ಬಾರ್ಕ್ ಮೊಳಿಯಿಟ್ಟಿತ ಹೆಂಗ ತಕ್ಪರ್ಂದತ್ತು. ಇದು ಜಾಗತಿಕ ಆರೋಗ್ಯ ಕಾರ್ಯಕ್ರಮ ಆಯಿತುಂಡು.